ನುಗ್ಗಿ ಕಬ್ಬಕ್ಕೆ ಭಯ ಬಿಡುತ್ತವೆ, ಅಂದಾನೆ ನೋಡಲು ಶಿವಂದ್ರು ಶಿವ ಮುಗ್ಗಿ ಕಬ್ಬಕ್ಕೆ ಭಯ ಬಿಡುತ್ತವೆ. ಕಬ್ಬಕ್ಕಿನೇ ಭಯ ಬಿಡ್ತಾವೆ, ಈ ಪೀಡ ಕಬ್ಬಳೆ ನಡುತ್ತವೆ, ಚಂದಿರಾಮ ವರ್ದಾವೆ ಬಾಳೆ ಮೀನು ಹಾಕೋ ಕೊಂದಾರಿ ಗೋಲು ನೋಕೋ ಕೊಂದೂರು ಗೋಲು ಬೊಬ್ಬೆ ವರ್ದಾವೆ ಬಾಳೆ ಮೀನು ಬೊಬ್ಬೆನ ಒಡೆದವೆ ಬಾಳೆ ಮೀನು ಕೆರೆಯಾಗೆ ಗುಬ್ಬಿ ಸರಂಗ ನಗುತ್ತಾವೆ ಚಂದಿರಾಮ ಮೂಡಲ್ ಕುಂಡಲ್ ಕೆರೆ ನೋಡೋರ್ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ ಚಂದಿರಾಮ ನೋಡೋಗೆ ಎಂತ ಕುಂಡಲ್ ಕೆರೆ